ಇವಾಗ ಮಗನೇ ಅದಕ್ಕೆ ಜನರನ್ನು ಕರ್ಕೊಂಡು ಗಿಡದ ಕೆಳಗೆ ಭಾಗಕ್ಕೆ ಮತ್ತೆ ಮೇಲ್ಭಾಗಕ್ಕೆ ಸ್ಪ್ರೇ ಮಾಡಿ ಗೊಬ್ಬರ ಕೊಡ್ತಾನೆ. ನಿಜವಾಗಿ ತುಂಬಾ ಚೆನ್ನಾಗಿ ಇಳುವಳಿ ಸಿಗ್ತಾ ಉಂಟು. ನೀವೆಲ್ಲ ಈ ಸಗಣಿ ಗೊಬ್ಬರನ ಒಂಥರ ಹದವಾಗಿ ತಯಾರಿಸಿ ಕೊಡ್ತೀರಾ ಅಥವಾ ಅವತ್ತಿಂದ ಅವತ್ತೇ ಹಸಿದೆ ಕೊಟ್ಬಿಡ್ತೀರಾ, ಹೇಗೆ? ನಾವು ಕೃಷಿ ಇಲಾಖೆಯಿಂದ ಟ್ರೈಕೋಡ್ರಮ್ ತಗೊಂಡ್ಬರ್ತೇವೆ. ಆ ಟ್ರೈಕೋಡ್ರಮ್ ತಂದು ಎರೆಹುಳ ಗೊಬ್ಬರ ಮತ್ತೆ ಸಗಣಿಗೆ ಒಂದು ಲೇಯರ್ ಕೊಟ್ಟಿಗೆಯಿಂದ ಎರಡು ಹಾಕ್ಬೇಕಾದ್ರೆ ಅದಕ್ಕೆ ಒಂದು 10 ಪ್ಯಾಕೆಟ್ ಟ್ರೈಕೋಡ್ರಮ್ ಹಾಕ್ತೇವೆ ಮತ್ತೆ ಎರೆಹುಳ ಗೊಬ್ಬರ ಹಾಕ್ತೇವೆ. ಅದರ ಮೇಲೆ ಸ್ವಲ್ಪ ತರ್ಗ ಹಾಕ್ತೇವೆ. ಈ ತರ ಅದನ್ನು ಒಂಥರ ಕೊಳೆಯುವ ಹಾಗೆ ಮಾಡಿ ಅದನ್ನು ಗಿಡಕ್ಕೆ ಹಾಕ್ತೇವೆ. ಒಳ್ಳೆ ಮೆಣಸಿಗೆ ಜಾಸ್ತಿ ವರ್ಷದಿಂದ ವರ್ಷಕ್ಕೆ ಹಾಕ್ತೇವೆ. ಅಂದ್ರೆ ಒಳ್ಳೆ ಮೆಣಸಿನಲ್ಲಿ ಕಾಯಿಲೆ ಬರೋದ್ರಿಂದ ಇನ್ಕಮ್ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಉಂಟು. ಸರ್ ಹೇಳಿ, ಕೃಷಿಗೆ ಪೂರಕವಾಗಿ ಏನೇನು ಯಂತ್ರಗಳನ್ನ ವಾಹನಗಳನ್ನ ಇಟ್ಕೊಂಡಿದ್ದೀರಿ? ಕೃಷಿಗೆ ಪೂರಕವಾಗಿ ಮನೆಯಲ್ಲಿ ಜೀಪ್ ಇಟ್ಕೊಂಡಿದ್ದೇನೆ ಮತ್ತೆ ಮಗ ಅತ್ಲಾಗಿತ್ಲಾಗಿ ಓಡಿಯಾಡ್ಲಿಕ್ಕೆ ಬೈಕ್ ಇಟ್ಕೊಂಡಿದ್ದಾನೆ. ಅಂದ್ರೆ ಕೃಷಿಯ ಬಗ್ಗೆ ಹೇಳೋದಾದ್ರೆ ಕಾಫಿ ತೋಟದಿಂದ ತರಲಿಕ್ಕೆ ಮತ್ತೆ ತೋಟಕ್ಕೆ ಕಂಪನಿ ಗೊಬ್ಬರ ಹಾಕ್ಲಿಕ್ಕೆ ಮತ್ತೆ ಸಗಣಿ ಹಾಕ್ಲಿಕ್ಕೆ ಸೌದೆ ತರೋದಕ್ಕೆಲ್ಲ ಜೀಪ್ ಇಟ್ಕೊಂಡಿದ್ದೇವೆ. ಇದಕ್ಕಿಂತ ಮುಂಚೆ ಒಂದ್ 2 ವರ್ಷ ನೇಂದ್ರ ಬಾಳೆ ಮಾಡಿದ್ದೆ. ಫಸಲೇನು ಬಹಳ ಚೆನ್ನಾಗಿ ಬಂತು. ಕೊರೋನಾ ಬಂದ್ರಿಂದ ರೇಟ್ ಕಮ್ಮಿ ಆದ್ರಿಂದ ಸ್ವಲ್ಪ ಲಾಸ್ ಆಯ್ತು. ತೋಟದಲ್ಲಿ ಎಂತೆಂತ ಮರಗಿಡಗಳು ನೆರಳಿಗಿದಾವೆ ಮತ್ತೆ ಸಿಲ್ವರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ತೋಟದಲ್ಲಿ ನೆರಳಿಗೆ ಪಾಣವಾಳ ಹಾಕಿದ್ದೇವೆ. ಮುಂಚೆ ನಾನು ಸಿಲ್ವರ್ ಅಲ್ಲಿ ನಟ್ರೆ ಒಳ್ಳೆ ಮೆಣಸು ಚೆನ್ನಾಗಿ ಬರ್ತದೆ ಅಂತೇಳಿ ತುಂಬಾ ಸಿಲ್ವರ್ ಗಿಡ ನಟ್ಟಿದ್ದೇನೆ. ತೋಟದೊಳಗೆ ಸಿಲ್ವರ್ ನೋಡೋದು ನಿಜವಾಗಿ ತೋಟಕ್ಕೆ ಹಾನಿಕಾರಕ. ಯಾಕೆಂತೇಳಿದ್ರೆ ಏನೋ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಗ್ಬಹುದು. ಅದರಲ್ಲಿ ಬಿದ್ದಂತ ಸಿಲ್ವರ್ದ ಎಲೆಗಳು ಕಾಫಿ ಗಿಡದ ಸೆಂಟ್ರಲ್ ನಿಲ್ಲೋದ್ರಿಂದ ಕಾಫಿ ಕೊಳೆಯುವಂತ ಚಾನ್ಸಸ್ ಉಂಟು. ಆದ್ರಿಂದ ತೋಟದ ಬೌಂಡ್ರಿಗೆ ಮಾತ್ರ ಸಿಲ್ವರ್ ಹಾಕ್ಬೇಕಲ್ಲದೆ ಒಳಗೆ ನೆರಳಿಗೆ ಬೇಕಾದ್ರೆ ಪಾಣವಾಳ ಹಾಕಿದ್ರೆ ಒಳ್ಳೆಯದು. ನಿಮ್ಮ ಅನುಭವದ ಪ್ರಕಾರ ಕಾಫಿ ತೋಟಕ್ಕೆ ಎಂಥ ನೆರಳಿನ ಮರ ಸೂಕ್ತ ಅಂತ ಅನಿಸ್ತಾ ಇದೆ? ನೀವಿಲ್ಲಿ ಕಾಫಿ ತೋಟವನ್ನ ಮಾಡ್ಕೊಂಡಿದ್ದೀರಲ್ಲ. ನಾನು ಹೇಳೋದಾದ್ರೆ ನಮ್ಮ ಕಾಫಿ ತೋಟಕ್ಕೆ ಪಾಣವಾಳ ಸೂಕ್ಷ್ಮವಾದ ಇದು. ಬೇಸಿಗೆಗೆ ನೆರಳು ಇರ್ತದೆ, ಮಳೆಗಾಲಕ್ಕೆ ಅದನ್ನು ಕಡಿದ್ರೆ ಗೊಬ್ಬರನೂ ಆಗ್ತದೆ. ಮತ್ತೆ ನನ್ನ ಮಗಂದೊಂದು ಅಭ್ಯಾಸ ಉಂಟು, ಏನೆಲ್ಲ ಗಿಡ ಸಿಗ್ತದೆ ಆ ಗಿಡ ಎಲ್ಲ ತರುವಂತ ಅಭ್ಯಾಸ. ಬಲಂಜಿ ಮತ್ತೆ ಸಿರಿವನೆ ತೇಗ ಅದನ್ನೆಲ್ಲ ತಂದು ತೋಟದ ಬೌಂಡ್ರಿಗೆಲ್ಲ ಆಗ್ತಾ ಇದ್ದಾನೆ ಅವನು. ಸಂತೋಷ ಆಯ್ತು ಉತ್ತಪ್ಪನವರೇ, ತಾವು ಶ್ರಮಪಟ್ಟು ಶ್ರದ್ಧೆಯಿಂದ ಕೃಷಿಯಲ್ಲಿ ತೊಡಸ್ಕೊಂಡು ಬೆಳವಣಿಗೆ ಆಗಿದ್ದೀರಿ. ತಮಗೆ ಧನ್ಯವಾದಗಳು ಉತ್ತಪ್ಪನವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದ ಮೇಪಾಡಂಡ ಪಿ ಉತ್ತಪ್ಪ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರೆ, ಲವಲವಿಕೆಯಿಂದ ಕೆಲಸಗಳನ್ನ ಮಾಡ್ಕೊಂತ ಮಗ ಪೂವಯ್ಯ ಅವರ ಸಹಕಾರವನ್ನು ಬಳಸಿಕೊಂಡು ಚೆನ್ನಾಗಿ ಏಳಿಗೆ ಆಗ್ತಿದ್ದಾರೆ. ಉತ್ತಪ್ಪನವರ ಸಂಖ್ಯೆ ಹೀಗಿದೆ: 9845727315. 9845727315. ಇವರನ್ನು ಮಾತನಾಡಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿದಿರು ಕೃಷಿ ಕುರಿತು ಮಾಹಿತಿ, ಬಳಿಕ ಎರೆಹುಳು ಗೊಬ್ಬರ ತಯಾರಿಸುವ ಬಗ್ಗೆ ಡಾ ಬಸವಲಿಂಗಯ್ಯ ಅವರಿಂದ ಸಲಹೆಗಳನ್ನು ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಗ್ಯಾರಂಟಿನಾ? ಏನ್ ತಮಾಷೆ ಮಾಡ್ತಾರಪ್ಪ, ನಮ್ಮ ಅಪ್ಪಂಗೆ ನಮ್ ತಾತಂಗೆ ಕೊಟ್ಟು ಮಾತೇ ಉಳಿಸ್ಕೊಂಡಿಲ್ಲ ನೀವು, ಈಗ ನನಗೂ ಅದೇ ಗ್ಯಾರಂಟಿ ಮಾಡ್ತಿದ್ದೀರಾ? ಅದೇ ರಾಗ ಅದೇ ಹಾಡು, ನನ್ನ ಓಟು ಹೊಸ ಯೋಚನೆಗಳಿಗೆ. ಮೋದಿಯವರು 75 ಹೊಸ ಮುಖಾನ ಅಸೆಂಬ್ಲಿ ತರೋ ಪ್ರಯತ್ನಕ್ಕೆ, ನನ್ನ ಓಟು ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ನಿಧನ ಸುದ್ದಿ: ಕೆದಮುಳ್ಳೂರು ಕೊಟ್ಟಚ್ಚಿ ಗ್ರಾಮದ ಕೋಳಿಮಾಡು ದಿವಂಗತ ಪೂವಯ್ಯನವರ ಪತ್ನಿ ಡೀನಾ ಅವರ ತಾಯಿ ಅನಸೂಯ ಅವರು ಇಂದು ನಿಧನರಾದರು. 70 ವರ್ಷ ಪ್ರಾಯದ ಕೋಳಿಮಾಡು ಅನುಸೂಯ ತವರು ಮನೆ ಪಾಕ ಮುಕ್ಕಾಟಿ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023ರ ಮತದಾನ ಹಂಗೆ, ಮತ ಲೆಕ್ಕ ಕಾರ್ಬಾರ್ನ ಯಾವುದೇ ತೊಂದರೆ ತಾಪತ್ರೆ ಹಂಗೆ, ಶಾಂತಿಯುತ ಕಾನೂನು ವ್ಯವಸ್ಥೆನ ಕಾಪಾಡುವ ದೃಷ್ಟಿಯಿಂದ ಕರ್ನಾಟಕ ಅಬಕಾರಿ ನಿಯಮ 1967ರ ನಿಯಮ 10B ಅಡಿನ ಅಧಿಕಾರದ ಹಂಗೆ ಮೇ 8ರಂದು ಹಿಂಬುತ್ತು 6 ಗಂಟೆಯಿಂದ ಮೇ 10ಕ್ಕೆ ಇರುಳು 12 ಗಂಟೆಗೆ ಮುಟ್ಟ ಮತ್ತೆ ಮೇ 12ರ ಮಧ್ಯೆ ಇರುಳು 12ರಿಂದ ಮೇ 13ರ ರಾತ್ರಿ 12 ಗಂಟೆಗೆ ಮುಟ್ಟ ಜಿಲ್ಲೆಯಲ್ಲಿ ಇಡೀ ಕಳ್ಳು ಮಾರಾಟ ಜೋಡಿಸಿ ಮಡುಗುದು. ಎಲ್ಲಾ ರೀತಿನ ಬಾರ್, ರೆಸ್ಟೋರೆಂಟ್, ಕ್ಲಬ್, ಸ್ಟಾರ್, ಹೋಟೆಲ್ಲಿ ಕಳ್ಳು ಮಾರಾಟನ ಪೂರ್ತಿ ನಿಷೇಧಿಸಿಕೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಗ ಆದೇಶ ಹೊರಡಿಸಿಯೋ. ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾ ಬಾಲಭವನ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕೂಡುಕೂಟಂದ 1ರಿಂದ 10ನೇ ಕ್ಲಾಸಿನ 5ರಿಂದ 16 ವರ್ಷದ ಮಕ್ಕಳ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನ, ಜಿಲ್ಲಾ ಆಟದ ಬಾಣೆ ಮಡಿಕೇರಿ, ಇಲ್ಲಿ ಇದೇ ತಿಂಗಳ ತಾರೀಕು 15ರಿಂದ 29ಕ್ಕೆ ಮುಟ್ಟ ಪುಕ್ಸಟೆ ಬೇಸಿಗೆ ಶಿಬಿರ ಏರ್ಪಾಡು ಆಗುಟ್ಟು. ಈ ಶಿಬಿರದಲ್ಲಿ ಸೃಜನಾತ್ಮಕ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ತರಬೇತಿನ ಕೊಟ್ಟವೆ. ಶಿಬಿರದಲ್ಲಿ ಭಾಗವಹಿಸುವಿಕೆ ಖುಷಿ ಇರುವ ಮಕ್ಕ ಇದೇ ತಿಂಗಳ 12ರೊಳಗೆ ಹೆಸರು ಕೊಡುಕುತ್ತ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳೋ. ರಾಜ್ಯದಲ್ಲಿ ತಾರೀಕು 10ರಂದ ನಡೆಯುವ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚುನಾವಣೆ ಕಾರ್ಯದ ಸಲುವಾಗಿ ಜಾಸ್ತಿ ಸಂಖ್ಯೆಯಲ್ಲಿ ವಾಹನಗಳನ್ನು ಜಿಲ್ಲಾಡಳಿತಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ನಿಯೋಜನೆ ಮಾಡಿಳೋ. ಇದರಿಂದ ತಾರೀಕು 9 ಮತ್ತು 10ರಂದು ನಿಗಮದ ವಾಹನಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದೆ. ಸಾರ್ವಜನಿಕರು, ಪ್ರಯಾಣಿಕರು ಸಹಕರಿಸುವ ಹಂಗೆ ಮತ್ತೆ ಅದಕ್ಕೆ ಅನುಗುಣ ಆಗಿ ತಮ್ಮ ಪ್ರಯಾಣ ಯೋಜಿಸಿಕೆ, ಈ ಮೂಲಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿನ ವ್ಯವಸ್ಥಾಪಕರು ಕೇಳಿಕೊಂಡಳೋ. ನಮೂನೆ 12D ಅಡಿಲಿ ಹೆಸರು ನೋಂದಾಯಿಸಿ ಮನೆಯಿಂದಲೇ ಅಂಚೆ ಮತಪತ್ರ ಮೂಲಕ ಮತ ಚಲಾಯಿಸುವ ಕಾರ್ಬಾರ್ ಶನಿವಾರಕ್ಕೆ ಆಖೇರಿ ಆಗುಟ್ಟು. ಕೊಡಗು ಜಿಲ್ಲೆಯಲ್ಲಿ 80 ವರ್ಷ ಮೇಲ್ಪಟ್ಟವು ಮತ್ತೆ ವಿಶೇಷಚೇತನರು ಸೇರಿ ಒಟ್ಟಾರೆ 2363 ಮಂದಿ ಮತ ಚಲಾಯಿಸಿಯೋಳು. ಮಡಿಕೇರಿ ವಿಧಾನ ಕ್ಷೇತ್ರದಲ್ಲಿ 1227 ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 1136 ಮತದಾನ ಮಾಡಿರೋತ ಗೊತ್ತಾಗುಟ್ಟು. ರಿಯಾಲಿಟಿ ಶೋಲಿ ಒಂದಾಗಿದ್ದ ಸಿ ಕನ್ನಡ ವಾಹಿನಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಸೀಸನ್ಗೆ ಕೊಡಗಿನ ಪ್ರತಿಭೆ MR ಲಿಪಿಕಾ ಆಯ್ಕೆಯಾಗುಟ್ಟು. ಈಗೂಡೆ ಮಡಿಕೇರಿ ನಿವಾಸಿ ರಾಜೇಶ್ ಅಂಗೆ ಸಂಧ್ಯಾ ಅವರ ಮಗಳು, ಹಂಗೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ಶುರುವಿನ ವರ್ಷದ ಬಿಕಾಂ ವಿದ್ಯಾರ್ಥಿ. ಮೂರ್ನಾಡಿನ ಮ್ಯಾರಥಾನ್ ಓಟದ ಮೇಲೆ ರೋಟರ್ಯಾಕ್ಟ್ ಕ್ಲಬ್ ಕಡೆಯಿಂದ ಎಲ್ಲಾ ಸದಸ್ಯರು ಓಟದ ನಿಗದಿತ ಜಾಗದ ಕ್ರೀಡಾಂಗಣಕ್ಕೆ ಮುಟ್ಟ ಎಸೆದಿದ್ದ ಬಾಟಲಿ ಮನಾರ ಮಾಡುವ ಕಾರ್ಬಾರ್ನ ನೆರವೇರಿಸಿ ಅದರೊಟ್ಟಿಗೆ ಎಲ್ಲಾ ಸಾರ್ವಜನಿಕರು ಕಡ್ಡಾಯ ಆಗಿ ಮತ ಚಲಾಯಿಸುವ ಹಂಗೆ ಜಾಗೃತಿ ಮೂಡಿಸಿದೆ. ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ ಗೌಡ ಕುಟುಂಬಗಳ ನಡುವಿನ ಕ್ರಿಕೆಟ್ ಆಟಕ್ಕೆ ಹೆಸರು ಕೊಡಿಕೆ ಇಂದು ಆಖೇರಿ ದಿನಾತ ಆಯೋಜಕರು ತಿಳಿಸಿಯೋಳು. ತಾರೀಕು 10ರಂದು ಚುನಾವಣೆ ದಿನ ಮತದಾನ ಮಾಡಿದವಕ್ಕೆ ಮಡಿಕೇರಿ ವ್ಯಾಪ್ತಿನ ಪ್ರವಾಸಿ ತಾಣಗಳಾದ ರಾಜಸೀಟ್, ಜನರಲ್ ತಿಮ್ಮಯ್ಯ ಮ್ಯೂಸಿಯಂ, ಅಬಿ ಫಾಲ್ಸ್, ಸೋಮರಪೇಟೆ ಮಲ್ಲಹಳ್ಳಿ ಫಾಲ್ಸ್ಗಳಿಗೆ ಪ್ರವೇಶ ನೀಡಲಾದೆ ಮಕ್ಕ ಮತ್ತೆ ಹೊರ ರಾಜ್ಯದ ಪ್ರವಾಸಿಗರನ್ನ ಹೊರತುಪಡಿಸಿ ಮತದಾನ ಮಾಡಿದವಕ್ಕೆ ಮಾತ್ರ ಪ್ರವಾಸಿ ತಾಣಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗುತ್ತ ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಲ್ ಅವು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಈಗ ಜಾಹೀರಾತುಗಳು. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸರ್ಕಂಡ ಒಕ್ಕಕಾರೆಲ್ಲ ಕೂಡಿತು ಪಾಷಣ ಮೂರ್ತಿ ಪಿಂಜ ಒಂಟಿ ಪಂಜುರ್ಲಿ ದೇವಡ ತೆರನ ಇಂದು ಬೈಟು 7:30 ನಾಳೆ ತಿಂಗಳಾಚ ಮಜ್ಜಾನ ಕೆತ್ತನೆ ಶಿರಂಗಳ್ಳಿ ಗ್ರಾಮತ್ತುಳ್ಳ ಸರ್ಕಂಡ ಚಿಂಗಪ್ಪ ಇಂಡ ಮನೆಯಲ್ಲಿ ನಡ್ತುವ ಭಕ್ತಾದಿಯಲ್ಲ ಬಂತು ಕೂಡಿಯಾಡೊಂದು ಸರ್ಕಂಡ ಒಕ್ಕಕಾರ ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಕೊಡವ ಯುವ ಮೇಳ ಇದೆ 23 ಮೇ 20 ಚೆನ್ನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ಲ. ಇದು ವಿಶೇಷವಾಯ್ತು. ನಂಗಳ ಕೊಡವ ಯುವ ಜನಾಂಗ ಒಕ್ಕಚೆ ಒಗ್ಗಟ್ಟು ಒತ್ತೋರ್ ಮೇಲೆ ಒರೇ ಮನತಲು ಒರೇ ಕಡೆಯಲ್ಲಿ ಕೂಡಿಯಾಡುವ ಕಾಯ್ತು ನಡೆಸುವಂತ ಕಾರ್ಯಕ್ರಮ. ಇಂದು ಕೊಡವ ಬಾಲಿಕಾರ ಬಾಲಿಕತ್ಯ ನಂಗಳ ಸಂಸ್ಕೃತಿ ನಮ್ಮೆ ನಾಳು ನಂಗ ನಂಗಡವು ಇನ್ನತ ಕೊಡವಾಮೆ ಕುತ್ತ ಆರಬೇರ ಅಂಜವಕ್ಕೆ ಒಂದು ನಲ್ಲ ಏತುವಾಯ್ತು. ಕೊಡಗರ ಇತಿಹಾಸದ ಇದೇ ಆದ್ಯ ಆಯ್ತು ಬಳಿಕನ್ನರುಳ್ಳ ಒರ ಮೇಳ ಬೆಳುತ್ತು ಚಾಕ್ರಿಯಿಂದ ಕೊಡಗಲು ಬೋರೆ ಜಿಲ್ಲೆ ರಾಜ್ಯ ದೇಶ ವಿದೇಶದ ಉಳ್ಳ ಬಾಲಿಕಾರ ಬಾಲಿಕತ್ಯಡ ಬೊಳಚಗಾಯ್ತಂದೇ ಒಂದು ಕಾರ್ಯಕ್ರಮ. ಪ್ರಪಂಚದ ಮೂಲೆ ಮೂಲೆಯಲ್ಲುಳ್ಳ ಕೊಡವ ಮಕ್ಕ ಒಬ್ಬನೊಬ್ಬನ ಕಾಂಗೊಂಡು ಅಂಜುಗೊಂಡು ಕಂಡಲ್ಲಿ ಕೇಟಲ್ಲಿ ಗುರುತು ಪಿಡಿಸಿದು ಒಬ್ಬಂಡೊಬ್ಬಂಡ ಕಷ್ಟ ಸುಖಕ್ಕೆ ತೊಣೆಯಾಂಡು ಕೊಡವಡ ಬೀರ್ಯಪಟ್ಟ ಪಾಜೆ ಸಂಸ್ಕೃತಿನ ಬಳಸೊಂಡು ಎಲ್ಲರೂ ಕುಳಿತು ಜಬ್ಬೂಮಿನ ರಕ್ಷಣೆಗೆ ಕೈಕೂಟೊಂಡು ಅನ್ನುವ ನಿಟ್ಟಲ್ಲಿ ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ರೂಪಿಸಿಟ್ಟ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಕೊಡವ ಯುವ ಮೇಳ. ಹಂಗಾಯ್ತು ನಿಂಗೆಲ್ಲರೂ ಅಂದೇತ ದಿನ ಆಯಿರಾಯಿರ ಕಣಕ್ಕಲು ಬಂದಿತು ಕೂಡಿಯಾರೊಂದು ಕಟ್ಟಂಡು ಕಾರ್ಯಕ್ರಮಕ್ಕೆ ನಲ್ಲಾಮೆ ಬಂದಿತ್ತು. ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಬಾಳಲೆ. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್ ಸೂಟ್ ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ ಬಿಬಿಎ ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147810300. ಮಡಿಕೇರಿಯ ಸ್ಕೈ ಗೋಲ್ಡ್ ನ ನವೀಕರಣಗೊಂಡ ಮಳಿಗೆಯ ಉದ್ಘಾಟನಾ ಪ್ರಯುಕ್ತ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ 2.5% ನಿಂದ ಪ್ರಾರಂಭ. ಈ ಕೊಡುಗೆ May 5-31 ಮಾತ್ರ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ. ನಾನು ನಿಮ್ಮ ಯಶಪುರಣ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಅಭ್ಯರ್ಥಿ. ಬರುವ May 10 ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರವನ್ನು ಕೋರುತ್ತಿದ್ದೇನೆ. ವಿರಾಜಪೇಟೆ ಕ್ಷೇತ್ರದ ಮತ ಬಾಂಧವರಿಗೆ ಉತ್ತಮ ರಸ್ತೆ, ಕುಡಿಯುವ ನೀರು, ನಿರಂತರ ವಿದ್ಯುತ್ ಪೂರೈಕೆ, ವಸತಿ, ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ, ಕೊಡಗಿನ ಮೂಲಭೂತ ಸಮಸ್ಯೆ, ನಮ್ಮ ಅರಣ್ಯ ಮತ್ತು ಪರಿಸರ ರಕ್ಷಣೆ ಸೇರಿದಂತೆ 10 ಯೋಜನೆಗಳನ್ನು ಮತ್ತು ಅತ್ಯುತ್ತಮ ಅಭಿವೃದ್ಧಿ ಪಡಿಸುವಲ್ಲಿ ಸದಾ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆಂದು ಈ ಮೂಲಕ ತಮಗೆ ಭರವಸೆಯನ್ನು ನೀಡುತ್ತೇನೆ. ತಾವು ತಮ್ಮ ಸ್ನೇಹಿತರು, ಕುಟುಂಬಸ್ಥರು, ಪರಿಚಿತರು ಎಲ್ಲರನ್ನು ಕರೆತಂದು ನನಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಗೆಲ್ಲಿಸಿಕೊಡ್ಬೇಕು ಅಂಥೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. ನಾನು ನಿಮ್ಮ ಯಶಪುರಣ. ಜಾಹೀರಾತುಗಳನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ. ಸೈನ್ ಸಿಟಿ ಅರ್ಪಿಸುತ್ತಿದೆ ಸೈನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮೂರ್ನಾಡ್ಲು ಮತದಾನತ್ರ ಮಹತ್ವ ಅರಿಚಿಡುವ ಮೆರಾಥನ್. ಜಿಲ್ಲಾಡಳಿತ ಪಿಂಜ ಕೊಡಗು ಜಿಲ್ಲೆ ಮತದಾರರ ಶಿಕ್ಷಣ ಪಿಂಜ ಸಹಭಾಗಿತ್ವ ಸಮಿತಿ ಮೂರ್ನಾಡು ಪದವಿ ಕಾಲೇಜ್ ಇಯಂಗಡ ಕೂಟಾದನೇಲು ಇಲ್ಲತ್ರ HP ಪೆಟ್ರೋಲ್ ಬಂಕುಂಜ ಬಾಚೆಟ್ಟಿರ ಲಾಲು ಮುದ್ದಯ್ಯ ಕಳಿಪರಂಬುಕತ್ತನೆ ಮತದಾನತ್ರ ಮಹತ್ವತ್ನ ಕೊಂಡಾಡುವ ಕಾರ್ಬಾರ್ ಮೆರಥನ್ರ ಮೂಲಕ ನಡೆದತ್ತು. ಈ ಕಾರ್ಬಾರ್ಕ್ಕೆ ಸ್ವೀಪ್ ಸಮಿತಿರ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಆಕಾಶ್ ಮುಳಿಯಿಟತ್. ಕೊಡಗು ವಿಶ್ವವಿದ್ಯಾನಿಲಯತ್ರ ಕುಲಪತಿಯಳಾಗಿತ್ತು ನೇಮಕ ಆನ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ್ ಐಂಗಳ ವಿರಾಜಪೇಟೆರ ಸಂತನ್ನಮ್ಮ ಸ್ಕೂಲ್ಕಾರ ತಮ್ಮಾನ ಮಾಡಚಿ. ಚುನಾವಣೆ ರಂದು ಮತದಾನ ಮಾಡತ ಪೋಚೆಂಗಿ ಮಡಿಕೇರಿರ ಪ್ರವಾಸಿ ತಾಣ ಆನ ರಾಜ ಸೀಟ್, ಜನರಲ್ ತಿಮ್ಮಯ್ಯ ಮ್ಯೂಸಿಯಂ, ಅಬ್ಬಿ ಫಾಲ್ಸ್, ಸೋಮರ್ಪೇಟೆರ ಮಲ್ಲಳ್ಳಿ ಫಾಲ್ಸ್ಕ್ ಕೊಡಗರ ಪ್ರವಾಸಿಗಳ ಬುಡುಲ ಎಂದು ಉಪವಿಭಾಗ ಅಧಿಕಾರಿ ಯತೀಶ್ ಉಲ್ಲಾಲ್ ಅರಿಚಿಟಿತು. ಕರ್ನಾಟಕ ವಿಧಾನಸಭಾ ಚುನಾವಣೆ ಮಾರಿಪತ್ತು ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿಲು ನಿಯಮ 1960 ಪತ್ತು ಬೀರ ಅಡಿಲು ತಾರೀಕು 8:56 ಗಂಟೆಂಜ ತಾರೀಕು 10:12 ಗಂಟೆ ಕತ್ತನೇಕು ಪಿಂಜ 12:12 ಗಂಟೆಂಜ ತಾರೀಕು 13:12 ಗಂಟೆ